ಇದುವರೆಗೆ ಹಾಸನ ಎಫ್ಎಂ ಇಂದ ನೇರ ಪ್ರಸಾರದ ಕಾರ್ಯಕ್ರಮ ಮೆದುಳಿಗೆ ಕಸರತ್ತು ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ ಎಫ್ ತಲವಾರ್, ಸಹಾಯ ಸೌಭಾಗ್ಯ ಹಾಗೂ ಹೆಚ್ ಮೋಹನಾಕ್ಷಿ, ತಾಂತ್ರಿಕ ನೆರವು ದಿನಕರ್ ಶಾಸ್ತ್ರಿ ಹಾಗೂ ತಾರಾನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ರಾಸಾಯನಿಕ ರಹಿತ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಬಿಎನ್ ಸಿದ್ದಲಿಂಗೇಶ್ವರ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಒಂದೆರಡು ಜಾಹೀರಾತು. ಶ್ರೀ ಮಲ್ಲೇಶ್ವರ ಯುವಕರ ಸಂಘ ಇಬ್ದಾಣೆ ಮತ್ತು ಇಬ್ದಾಣೆ ಗ್ರಾಮಸ್ಥರ ವತಿಯಿಂದ ಸುಕ್ಷೇತ್ರ ಶ್ರೀ ಗದ್ದುಗೆ ಅಜ್ಜಯ್ಯನವರ ಜೀರ್ಣೋದ್ಧಾರವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆಯವರ ಆಶೀರ್ವಾದದೊಂದಿಗೆ ಮೇ ತಿಂಗಳ 8 ಮತ್ತು 9 ತಾರೀಕಿನಂದು ಆಯೋಜಿಸಲಾಗಿದೆ. ಸರ್ವರಿಗೂ ಸ್ವಾಗತವನ್ನು ಕೋರಬಯಸುವವರು ಇಬ್ದಾಣೆ ಮತ್ತು ಹೊಸಳ್ಳಿ ಗ್ರಾಮಸ್ಥರು, ಬೇಲೂರು ರಸ್ತೆ, ಹಾಸನ. ತುಮಕೂರು ಜಿಲ್ಲೆ ತಿಪುಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1 ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622230. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡು ತಾಲೂಕಿನ ದೊಡ್ಡಬೊಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಬಿಎನ್ ಸಿದ್ದಲಿಂಗೇಶ್ವರ ಅವರು. ಸಿದ್ದಲಿಂಗೇಶ್ವರ ಅವರ ಕೃಷಿ ಬದುಕು ಹೇಗೆ ಪ್ರಾರಂಭ ಆಯಿತು, ಹೇಗೆ ನಡೀತಾ ಇದೆ, ಏನೆಲ್ಲ ಕೃಷಿ ಬದುಕಿನಲ್ಲಿ ಅವರು ಕಂಡುಕೊಂಡ್ರು, ಏನೆಲ್ಲ ಸುಧಾರಣೆಗಳನ್ನು ಮಾಡಿಕೊಂಡ್ರು ಅನ್ನುವಂಥ ವಿಚಾರಗಳನ್ನು ಇವತ್ತು ಅವರೊಂದಿಗೆ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಸಿದ್ದಲಿಂಗೇಶ್ವರ ಅವರಿಗೆ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾನು 1987 ಬಿಕಾಂ ಪದವಿಯನ್ನು ಮುಗಿಸ್ಕೊಂಡು ನಂತರ ಉದ್ಯೋಗಕ್ಕೆ ಪ್ರಯತ್ನಪಟ್ಟೆ. ಉದ್ಯೋಗಕ್ಕೆ ಪ್ರಯತ್ನಪಟ್ಟು ಉದ್ಯೋಗ ಸಿಗಲಿಲ್ಲ. ಹಾಗಾಗಿ ನಾನು ಖುಷಿಯಿಂದ ಕೃಷಿನ ಆಯ್ಕೆ ಮಾಡಿಕೊಂಡೆ. ನೀವು ಒಳ್ಳೆ ಓದುಗರು ಅಂತ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಚೆನ್ನಾಗಿ ಓದಿದವರು ಪ್ರಾರಂಭದಿಂದಲೂ ಕೂಡ, ಆದರೂ ಆವತ್ತಿನ ಕಾಲಕ್ಕೆ ನಿಮಗೆ ಯಾಕೆ ಕೆಲಸ ಸಿಗಲಿಲ್ಲ? ಯಾವ ಉದ್ದೇಶಕ್ಕೆ ನನಗೆ ಕೆಲಸ ಸಿಗಲಿಲ್ಲ ಅಂತ ಗೊತ್ತಿಲ್ಲ. ನಾನು SSLCವರೆಗೂ ಸಹ ಸಾಧಾರಣ ವಿದ್ಯಾರ್ಥಿಯಾಗಿದ್ದೆ. PUCಯಿಂದ ಪದವಿವರೆಗೂ ಸಹ BM ಶೆಟ್ಟಿ ಕೊಣನೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನೇ ಪ್ರಥಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದೆ. 1987 ನಾನೇ ಪ್ರಥಮ ದರ್ಜೆಯಲ್ಲಿ ಪಾಸಾದೆ. ಅಂದರೆ ನಾನೇ ಕಾಲೇಜಿಗೆ ಬಿಕಾಂ ಪದವಿಯಲ್ಲಿ ನಾನೇ ಮೊದಲಿಗನಾಗಿ ಹೊರಹೊಮ್ಮಿದೆ 1987. ಆದರೂ ನಾನು ಉದ್ಯೋಗಕ್ಕೆ ಪ್ರಯತ್ನಪಟ್ಟಾಗ ನನಗೆ ಉದ್ಯೋಗ ಸಿಗಲಿಲ್ಲ. ಉದ್ಯೋಗ ಸಿಗಲಿಲ್ಲ ಅಂತಕ್ಕಂಥ ಒಂದು ಬೇಸರ ನನಗೇನಾಗಲಿಲ್ಲ. ನನಗೆ ಕೃಷಿ ಭೂಮಿ ಇದ್ದದ್ರಿಂದ ಬಹಳ ಖುಷಿಯಿಂದ ಕೃಷಿನ ಆಯ್ಕೆ ಮಾಡಿಕೊಂಡೆ. ಕೃಷಿಯ ಬಗ್ಗೆ ಮೊದಲಿಂದಲೂ ಕೂಡ ಪ್ರೀತಿ ಇತ್ತ ನಿಮಗೆ? ಮೂಲತಃ ನಮ್ಮದು ಕೃಷಿ ಕುಟುಂಬ ಆಗಿರೋದ್ರಿಂದ ನನಗೆ ಕೃಷಿ ಬಗ್ಗೆ ಬಹಳ ಆಸಕ್ತಿ ಇತ್ತು. ಮನೆಯಲ್ಲಿ ನಾನೇ ಹಿರಿಯನಾಗಿರೋದ್ರಿಂದ ತುಂಬ ಬಡತನ ಇತ್ತು. ಹಾಗಾಗಿ ಉದ್ಯೋಗದ ಕಡೆ ಒಲವಿತ್ತು. ತಂದೆಯವರ ಕಾಲಕ್ಕೆ ಕಂಪೇರ್ ಮಾಡಿದಾಗ ಆವಾಗ ಏನೇನು ಬೆಳೀತಾ ಇದ್ರಿ, ಆಮೇಲೆ ನೀವು ಕೃಷಿಗೆ ಬಂದ ಮೇಲೆ ಏನೆಲ್ಲ ಸುಧಾರಣೆಗಳನ್ನು ಮಾಡಿಕೊಂಡ್ರಿ? 1987 ನಮ್ಮ ಮನೆಯಲ್ಲಿ ವಾಣಿಜ್ಯ ಬೆಳೆ ಅಂತ ಅಂದರೆ ಆಲೂಗೆಡ್ಡೆ ಮಾತ್ರ ಬೆಳೀತಿದ್ರು. ಇನ್ನು ಜೀವನಾಧಾರದಂಥ ಬೆಳೆಗಳಾದಂಥ ಕಾಳುಗಳು ಮತ್ತು ರಾಗಿ, ಭತ್ತ, ಇಷ್ಟನ್ನ ಮಾತ್ರ ಬೆಳ್ಕೊಂಡು ಜೀವನ ನಿರ್ವಹಣೆ ಮಾಡ್ತಿದ್ರು. ಕೃಷಿಯನ್ನ ಮಾಡಿ ಇಲ್ಲಿ ಒಳ್ಳೆ ಬದುಕನ್ನ ಕಟ್ಟಿಕೊಳ್ಬಹುದು ಅನ್ನುವಂತಹ ಒಂದು ಭರವಸೆ ನಿಮಗಿತ್ತ? ಖಂಡಿತವಾಗ್ಲೂ ಇತ್ತು. ಇನ್ನೂ 4 ಜನ ತಮ್ಮಂದಿರಿದ್ರು, ಹಾಗಾಗಿ ನಾನು ಹೆಚ್ಚು ಓದಿದ್ದೆ. ಆದ್ದರಿಂದ ಒಂದು ಉದ್ಯೋಗ ಆರಿಸಿದ್ರೆ ಮನೆಯ ಆರ್ಥಿಕತೆ ಸದೃಢವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಉದ್ಯೋಗಕ್ಕೆ ಅಪೇಕ್ಷೆ ಪಟ್ಟೆ. ಹಂತ ಹಂತವಾಗಿ ಸಾವಯವ ಕೃಷಿಯತ್ತ ತಾವು ಹೊರಳದವರು ಅಥವಾ ರಾಸಾಯನಿಕ ರಹಿತವಾದಂತಹ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡವರು, ಯಾಕೆ ಈ ಒಂದು ಆಲೋಚನೆ ನಿಮಗೆ ಬಂತು? ನಾನು ಪ್ರಪ್ರಥಮವಾಗಿ 87 ನನ್ನ ಬಿಕಾಂ ಪದವಿಯನ್ನು ಮುಗಿಸಿ ಬಂದಾಗ ನಾನು ಸಹ ರಾಸಾಯನಿಕ ಕೃಷಿಯನ್ನೇ ಮಾಡ್ಕೊಂಬಂದೆ. ರಾಸಾಯನಿಕ ಕೃಷಿ ಅಂದರೆ ನಮ್ಮ ಭಾಗದಲ್ಲಿ ತಾಂಬಾಕನ್ನು ಹೆಚ್ಚು ಬೆಳೀತಾರೆ, ಹಾಗಾಗಿ ತಾಂಬಾಕುಗೆ ರಾಸಾಯನಿಕ ಗೊಬ್ಬರಗಳು ರೋಗನಾಶಕಗಳನ್ನೇ ಹಾಕಬೇಕು. ನಾನು ಹೆಚ್ಚು ಹೆಚ್ಚು ಹೊಗೆಸೊಪ್ಪನ್ನು ಬೆಳೀತಿದ್ದೆ, ಆದರೆ ಅದು ಮನುಕುಲಕ್ಕೆ ಮತ್ತು ಜೀವಸಂಕುಲಕ್ಕೆ ಕಂಟಕ ಎಂದು ಗೊತ್ತಾಗಿ ಸುಮಾರು 10 ನಂತರ ಅದನ್ನು ನಾನು ಬಿಟ್ಟೆ. ಅನಂತರ ನಾನು ಈ ಒಂದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತು ಹೊಗೆಸೊಪ್ಪು. ನನ್ನ ಆರೋಗ್ಯದ ಮೇಲೆ ಅಂತ ಅಂದರೆ ನನಗೆ ಡಸ್ಟ್ ಅಲರ್ಜಿ ಆಗಲ್ಲ ಅಂದಾಗ ನಾನು ಹೊಗೆಸೊಪ್ಪು ಅನಿವಾರ್ಯವಾಗಿ ಬಿಡಲೇಬೇಕಾಗಿ ಬಂತು. ಹಾಗಾಗಿ ಈ ಒಂದು ಕೆಟ್ಟದ್ದು ನನಗೆ ಬೇಡ, ಈ ಒಂದು ಪರಿಸರಕ್ಕೆ ನಮ್ಮ ಮನುಷ್ಯನ ಆರೋಗ್ಯಕ್ಕೆ ಒಂದು ಜೀವ ವೈವಿಧ್ಯಕ್ಕೆ ಕಂಟಕ ಅಂತ ಗೊತ್ತಾಗಿ ನಾನು ಅದನ್ನು ಬಿಟ್ಟೆ. ನಂತರ ಶುಂಠಿನೂ ಸಹ ರಾಸಾಯನಿಕದಿಂದ ಬೆಳೀತಿದ್ದೆ. ಆವಾಗ ನನಗೆ ಗೊತ್ತಾಯಿತು ರಾಸಾಯನಿಕದಿಂದ ಬೆಳೆದಿದ್ದು ಒಳ್ಳೆಯದಲ್ಲ, ಕೇವಲ ಆಹಾರವಾಗಿರ್ತದೆ ವಿನಃ ಅದರಲ್ಲಿ ಔಷಧೀಯ ಗುಣ ಇರತಕ್ಕಂತಹ ಆಹಾರವಾಗಿರಲ್ಲ. ಆದ್ದರಿಂದ ಖಂಡಿತವಾಗಿಯೂ ಸಹ ರಾಸಾಯನಿಕ ಮುಕ್ತವಾದಂತಹ ಆಹಾರನ ಬೆಳಿಬೇಕು ಅಂತ ಸುಮಾರು 15-16 ಆದಿಕ್ಕಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ತಂಬಾಕು ಮತ್ತು ಶುಂಠಿಯನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ. ಹೌದು. ಈ ರಾಸಾಯನಿಕಗಳು ನಿಮ್ಮ ಆರೋಗ್ಯದ ಮೇಲೆ ಮತ್ತು ಮಣ್ಣಿನ ಆರೋಗ್ಯದ ಮೇಲೆ ಏನು ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು? ಮಣ್ಣಿನ ಆರೋಗ್ಯದ ಮೇಲೆ ಅಂದರೆ ನಾವು ಹೆಚ್ಚು ಈ ವರ್ಷ ನಾನು 1 ರಾಸಾಯನಿಕ ಗೊಬ್ಬರ ಹಾಕಿದರೆ ನೆಕ್ಸ್ಟ್ ಇಯರು 1.5 ಅಥವಾ 1.25 ಹಾಕ್ತಾ ಹೋದರೆ ಬೆಳೆಗಳ ಮೇಲೆ ಪರಿಣಾಮ ಬೀರ್ತಿತ್ತು. ಹೆಚ್ಚು ನಾವು ರಾಸಾಯನಿಕ ಗೊಬ್ಬರನ ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ ಹೆಚ್ಚು ಹಾಕಲೇಬೇಕಾಗ್ತದೆ. ಯಾಕೆ ಅಂತ ಅಂದರೆ ಈ ವರ್ಷ ಇದ್ದಂಥ ಭೂಮಿಯ ಫಲವತ್ತತೆ ಮುಂದಿನ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಹೆಚ್ಚೆಚ್ಚು ರಾಸಾಯನಿಕ ಹಾಕಿದಾಗ ಮಾತ್ರ ಸಾಧ್ಯ. ಮತ್ತು ಭೂಮಿಯ ಫಲವತ್ತತೆ, ಸೂಕ್ಷ್ಮ ಜೀವಿಗಳನ್ನು ಮತ್ತು ಜೀವ ವೈವಿಧ್ಯತೆಯನ್ನು ಹಾಳು ಮಾಡ್ತದೆ ಅಂತಕ್ಕಂಥ ಒಂದು ಮನಗಂಡು ಅದನ್ನು ಸಂಪೂರ್ಣ ಬೇಡವೇ ಬೇಡ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದೆ. ನಿಮ್ಮ ಜಮೀನು, ಗದ್ದೆ, ಮಣ್ಣು ಈ ರಾಸಾಯನಿಕಗಳ ಬಳಕೆಯಿಂದ ಏನಾದರೂ ಬದಲಾವಣೆ ಆಗಿತ್ತಾ? ಹೇಗೆ? ರಾಸಾಯನಿಕಗಳ ಬಳಕೆಯಿಂದ ಫಲವತ್ತತೆ ಖಂಡಿತವಾಗ್ಲೂ ಕಡಿಮೆ ಆಗಿತ್ತು. ಹಾಗಾಗಿ ಬೇಡ ಅಂತೇಳಿ ನಾನು ಸಾವಯವ ಅಂಶಗಳನ್ನು ಭೂಮಿಗೆ ತುಂಬಿಕೊಂಡು, ಸಾವಯವ ಅಂಶಗಳು ಅಂದರೆ ಹಸಿರೆಲೆ ಗೊಬ್ಬರಗಳು, ಎರೆಹುಳು ಗೊಬ್ಬರ ಮತ್ತು ನಮ್ಮಲ್ಲಿ ದೇಶೀಯ ಹಸುಗಳು, ನಾನು ದೇಶೀಯ ಹಸುಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ದೇಶೀಯ ಹಸುಗಳ ಗೊಬ್ಬರನ ಹಾಕ್ಕೊಂಡು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರಾಸಾಯನಿಕಗಳಿಂದ ಭೂಮಿ ಫಲವತ್ತತೆ ಹಾಳಾಗ್ತದೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬಂದಿದ್ದು ಹೇಗೆ? ನಮ್ಮಲ್ಲಿ ಯಾವಾಗ ಬೆಳೆಯಲ್ಲಿ ಇಳುವರಿಯಲ್ಲಿ ಕಡಿಮೆ ಬಂತೋ, ಸೊ ಇಳುವರಿಯಲ್ಲಿ ಕಡಿಮೆ ಬಂದಾಗ ಭೂಮಿಲಿರ್ತಕ್ಕಂತಹ ಜೀವ ವೈವಿಧ್ಯತೆ ಅಂದರೆ ಅಲ್ಲಿರ್ತಕ್ಕಂತಹ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳು ಇತ್ಯಾದಿಗಳು ಕಣ್ಮರೆಯಾಕೋದು. ಆವಾಗ ನನಗೆ ಅನ್ನಿಸ್ತು ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳುಗಳು ಇವುಗಳು ಎಲ್ಲ ಮಣ್ಣಿನ ಆರೋಗ್ಯಕ್ಕೆ ನಿಜವಾಗ್ಲೂ ಬೇಕು, ಹಾಗಾಗಿ ಫಲವತ್ತತೆ ಕಡಿಮೆ ಆಯ್ತದೆ ಅಂತಕ್ಕಂಥದ್ದನ್ನು ಮನಗಂಡೆ. ಮಣ್ಣಿನ ರಚನೆಯಲ್ಲಿ ಏನಾದರೂ ಬದಲಾವಣೆ ಆಯ್ತಾ? ಹೆಪ್ಪೆಪ್ಪಾಗೋದು, ತುಂಬ ಬಿರುಸಾಗಿ ಆಗ್ತಕ್ಕಂಥದ್ದು ಮಣ್ಣು ಆ ಥರದ್ದು? ನಾವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣು ಆದಷ್ಟು ಗಟ್ಟಿ ಆಗ್ತಾ ಬರ್ತದೆ. ಸೊ ಮಣ್ಣು ಗಟ್ಟಿಯಾದಾಗ ಬೆಳೆಗಳು ಅಷ್ಟೊಂದು ಉತ್ಕೃಷ್ಟವಾಗಿ ಉತ್ತಮವಾಗಿ ಬರಲ್ಲ. ಯಾಕೆಂದ್ರೆ ಫಲವತ್ತತೆ ಕಡಿಮೆ ಆಗ್ತದೆ. ಸೊ ನಾವು ಹಸಿರೆಲೆ ಗೊಬ್ಬರಗಳು, ಎರೆಹುಳು ಗೊಬ್ಬರ ಮತ್ತು ದೇಶೀಯ ಹಸುವಿನ ಗೊಬ್ಬರಗಳನ್ನು ಹಾಕ್ಕೊಂಡು ಬಂದಾಗ ಮಣ್ಣು ಮೃದುವಾಗ್ತದೆ, ಆಗ ಒಂದು ಬೆಳೆಗಳು ಸಹ ಉತ್ತಮವಾಗಿ ಬರ್ತವೆ. ಈ ಎಲ್ಲ ಕಾರಣದಿಂದಾಗಿ ರಾಸಾಯನಿಕಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿ ತಾವು ನಿರ್ಧಾರವನ್ನು ಮಾಡಿದ್ರಿ. ಹೌದು ಸರ್. ಈಗ ಕೃಷಿ ಜಮೀನು ಎಷ್ಟಿದೆ? ನಮಗೆ ಒಟ್ಟು 20 ಕೃಷಿ ಜಮೀನಿದೆ. ಎಲ್ಲವೂ ಸಹ ಅರೆ ನೀರಾವರಿ, ಅಂದರೆ ನಾವು ಬೋರ್ವೆಲ್ ಆಶ್ರಿತ ನೀರಾವರಿಯನ್ನು ಅಳವಡಿಸ್ಕೊಂಡಿದ್ದೀವಿ. 20 ಏನೇನು ಬೆಳಿತೀರಿ? 20 ಒಳಗಡೆ ನಾನು 150 ತೆಂಗಿನ ಗಿಡಗಳಿದೆ, 1,200 ಅಡಿಕೆ ಮರಗಳಿದೆ, ಹಾಗೆ ಒಂದು 30 ಕುಂಟೆಲಿ ಅರಿಶಿನ ಬೆಳಿತೀನಿ, ಒಂದು 30 ಕುಂಟೆಲಿ ಶುಂಠಿ ಬೆಳಿತೀನಿ, ಒಂದು 20 ಕುಂಟೆಲಿ ಕಬ್ಬನ್ನು ಬೆಳಿತೀನಿ, ಒಂದು 3 ಎಕರೆಯಲ್ಲಿ ರಾಜಮುಡಿ ಭತ್ತವನ್ನ ಬೆಳಿತೀನಿ, ಇನ್ನು ಉಳಿದಂತೆ ರಾಸಾಯನಿಕದಲ್ಲಿ ಸಪರೇಟ್ ಬಿಟ್ಕೊಂಡಿದ್ದೀನಿ, ಅದನ್ನ ಮೆಕ್ಕೆಜೋಳವನ್ನ ಬೆಳಿತೀನಿ. ಈಗ ರಾಸಾಯನಿಕ ಮೆಕ್ಕೆಜೋಳಕ್ಕೆ ಬಳಕೆಯನ್ನ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ. ಯಾಕೆ ಮೆಕ್ಕೆಜೋಳವನ್ನು ಕೂಡ ರಾಸಾಯನಿಕ ಇಲ್ಲದೆ ಬೆಳಿಲಿಕ್ಕೆ ಆಗೋದಿಲ್ವಾ? ಅಲ್ಲ, ಬೆಳಿಬಹುದು, ಆದಷ್ಟು ತಾಳ್ಮೆ ಬೇಕು. ತಾಳ್ಮೆಯಿಂದ ಅದನ್ನ ಅದರ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಿಕೊಂಡು ಮೆಕ್ಕೆಜೋಳವನ್ನ ಬೆಳಿಬಹುದು. ಆದ್ರೆ ಒಂದೇ ಸಾರಿ ನಾನು ಇಳುವರಿನ ನಿರೀಕ್ಷೆ ಮಾಡಕ್ ಆಗಲ್ಲ. ಈಗ ಏನು ರಸಗೊಬ್ಬರಗಳು ಇತ್ತೋ ಆ ರಸಗೊಬ್ಬರಗಳಿಂದ ನಮ್ಮ ಮಣ್ಣು ಹಾಳಾಗ್ತದೆ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬಂತು, ನಮ್ಮ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವ ಕಾರಣದಿಂದಾಗಿ ನೀವು ಅದರ ಬಳಕೆಯನ್ನ ಕೈಬಿಟ್ರಿ. ಆದರೆ ಇತ್ತೀಚಿನ ಬೆಳೆಗಳು ಹೇಗೆ ಅಂತ ಅಂದ್ರೆ, ನೀವು ಯಾವ ಬೆಳೆ ಹಾಕಿದ್ರು ಕೂಡ ಅದಕ್ಕೆ ರೋಗ ಮತ್ತು ಕೀಟಗಳು ಬರುವಂಥದ್ದನ್ನ ಸಹಜವಾಗಿ ನಾವು ಕಾಣ್ತೇವೆ. ಮೆಕ್ಕೆಜೋಳಕ್ಕೆ ಯಾವುದೇ ರೋಗ ಕೀಟ ಬರೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು, ಅದಕ್ಕೂ ಬರುತ್ತೆ. ರಾಗಿಗೆ ಯಾವುದು ಬರಲ್ಲ ಅಂತೇಳಿ ಹೇಳ್ತಿದ್ರು, ಅದಕ್ಕೂ ಬರುತ್ತೆ. ಬಹುತೇಕ ಈಗ ನಾವು ಏನು ಬೆಳಿತೀವೋ ಎಲ್ಲ ಬೆಳೆಗಳಿಗೂ ಕೂಡ ರೋಗ ಮತ್ತು ಕೀಟಬಾಧೆ ಅನ್ನುವಂಥದ್ದು ಬರುತ್ತೆ. ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿದರೆ ಅಲ್ಲೂ ಕೂಡ ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡಬೇಕಾಗುತ್ತೆ. ನೀವು ಹೇಗೆ ಅದನ್ನು ನಿರ್ವಹಣೆ ಮಾಡ್ತಿದ್ದೀರಿ? ಹೆಚ್ಚು ಹೆಚ್ಚು ನಾವು ರಾಸಾಯನಿಕಗಳನ್ನು ಬಳಕೆ ಮಾಡಿದಾಗೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಅಂಶಗಳು ಅಂದರೆ ಮಣ್ಣು ಸಹ ಪರಾವಲಂಬಿ. ಮಣ್ಣಿಗೆ ಭೌತಿಕ ಗುಣ ರಾಸಾಯನಿಕ ಗುಣ ಚೆನ್ನಾಗಿರಬೇಕು ಅಂತ ಅಂದರೆ ಸಾವಯವ ಗುಣ ಬಹಳ ಇಂಪಾರ್ಟೆಂಟು. ಅಂದರೆ ಸಾವಯವ ಗುಣ ಅಂದರೆ ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳುಗಳು, ಅವುಗಳೆಲ್ಲ ಬಹಳ ಬಹಳ ಮುಖ್ಯ. ಹೌದು. ಹಾಗಾಗಿ ಸೊ ನಾವು ಯಾವಾಗ ರಾಸಾಯನಿಕಗಳನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ತೀವಿ ಅವುಗಳೆಲ್ಲ ಹೋಗ್ತವೆ. ಹೋದಾಗ ಒಂದು ಜೀವ ವೈವಿಧ್ಯತೆಯಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಅಸಮತೋಲನ ಆಗ್ತದೆ. ಅಸಮತೋಲನೆ ಆದಾಗ ಹೊಸ ಹೊಸ ಕೀಟಗಳು ಹುಟ್ಕೊಳ್ತವೆ. ಹೌದು. ಹಾಗಾಗಿ ನಾವು ಜೈವಿಕವಾಗಿ ಅಂದರೆ ನಾವು ಸಾವಯವದಕ್ಕೆ ಬಂದಾಗ ಸೊ ಆದಷ್ಟು ಅವು ಕಂಟ್ರೋಲ್ ಆಗ್ತವೆ. ಆ ಪದ್ಧತಿಯಲ್ಲಿ ನೀವು ಈ ರೋಗ ಮತ್ತು ಕೀಟವನ್ನ ಹತೋಟಿ ಮಾಡ್ತಿದ್ದೀರಾ? ಹೇಗೆ ಆ ಪದ್ಧತಿಯಲ್ಲಿ ಹತೋಟಿ ಮಾಡ್ತೀವಿ? ಮತ್ತೆ ಜೈವಿಕವಾಗಿ ಅಂದ್ರೆ ಯಾವುದು ನೈಸರ್ಗಿಕವಾಗಿ ಸಿಗ್ತದೆ ಅಂತವನ್ನ ನಾನು ಸಸ್ಯಜನ್ಯಗಳು, ಈಗ 21 ತರ ಸಸ್ಯಗಳು ಅಂದ್ರೆ ಯಾವುದು ಕೈ ಅಂಶ ಇರ್ತದೆ, ಉದಾಹರಣೆಗೆ ನುಗ್ಗೆ, ಹೊಗೆಸೊಪ್ಪು, ಲಂಟಾನ, ಕಾಮಕಸ್ತೂರಿ, ತುಳಸಿ, ರಾಮ್ ತುಳಸಿ, ದತ್ತೂರಿ, ಉಂಬುತ್ತ, ಬೇವು, ಲಕ್ಕೆ, ಎಕ್ಕ, ಈ ತರ ಇವುಗಳನ್ನ ದೇಶೀಯ ಹಸುವಿನ ಗಂಜದ ಜೊತೆ ಒಂದು 21 ದಿವಸ ಕೊಳೆ ಹಾಕಿ ಅವುಗಳನ್ನ ಸಿಂಪರಣೆ ಮಾಡೋದು, ಗೋ ಕೃಪಾಮೃತವನ್ನ ಕೊಡೋದು, ಗೋ ನಂದನ ಜಲವನ್ನ ಕೊಡೋದು, ಸೊ ಜೀವಾಮೃತವನ್ನ ಕೊಡೋದು, ಪಂಚಗವ್ಯವನ್ನ ಮಾಡ್ಕೊಳ್ಳೋದು, ಈ ರೀತಿ ನಾವು ಕೊಡೋದ್ರಿಂದ ನಾವು ಕೀಟನಾಶಕಗಳನ್ನ, ಕ್ರಿಮಿನಾಶಕಗಳನ್ನ, ಶಿಲೀಂದ್ರನಾಶಕಗಳನ್ನ, ರೋಗವನ್ನ ತಡೆಗಟ್ಟಬಹುದು. ಈಗ ರೋಗನಾಶಕ ಕೀಟನಾಶಕಗಳನ್ನು ಕೂಡ ಸಂಪೂರ್ಣವಾಗಿ ಕೈಬಿಟ್ಟಿದ್ದೀರಿ ನೀವು? ಖಂಡಿತವಾಗ್ಲೂ ಅವುಗಳನ್ನ ನಿಷೇಧ ಮಾಡಿದ್ದೀನಿ. ಬಳಕೆಯನ್ನು ಮಾಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿಲ್ಲ? ಬಳಕೆಯನ್ನು ಸುಮಾರು ಒಂದು 15 ವರ್ಷಗಳಿಂದ ಬಳಕೆ ಮಾಡ್ತಾ ಇಲ್ಲ. 15 ವರ್ಷದಿಂದ ಕೂಡ ನೀವು ಈಗ ಸಾವಯವ ಪದ್ಧತಿಯಲ್ಲೇ ರೋಗ ಮತ್ತು ಕೀಟವನ್ನು ನಿಯಂತ್ರಣವನ್ನ ಮಾಡ್ತಿದ್ದೀರಿ. ಮೆಕ್ಕೆಜೋಳ ಸೈನಿಕ ಹುಳಕ್ಕೆ ಮಾತ್ರ ಒಂದು ಬಾರಿ ಈ ಸೋಪಿನ ಪೌಡರ್ ಅನ್ನು ಹಾಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಔಷಧನ ಸಿಂಪರಣೆ ಮಾಡ್ತೀವಿ. ಸುಮಾರು 21 ತರಹದ ಸಸ್ಯದ ಎಲೆಗಳನ್ನ ಬಳಕೆಯನ್ನ ಮಾಡ್ಕೊಂಡು ರೋಗ ಮತ್ತು ಕೀಟನಾಶಕವನ್ನ ಉತ್ಪಾದನೆ ಮಾಡ್ತೀನಿ ಅಂತ ಹೇಳಿದ್ರಿ. ಹೇಗೆ ಅದನ್ನು ಮಾಡುವಂಥದ್ದು, ಕೊಳೆ ಹಾಕುವಂಥದ್ದು, ಬಳಕೆ ಮಾಡುವಂಥದ್ದು ಹೇಗೆ, ಅದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ಏನು ನಾನು ಹೇಳಿದೆ, ಆ ಒಂದು ಸೊಪ್ಪುಗಳನ್ನು ತಂದು ಅವುಗಳನ್ನು ಮಿಕ್ಸಿ ಇದೆ, ಆ ಮಿಕ್ಸಿಲಿ ಅರಿಬಾರ್ದು. ನಮ್ಮ ಸಾಂಪ್ರದಾಯಿಕವಾದ ಒಳಕಲ್ಲಿದೆ, ಆ ಒಳಕಲ್ಲುಗಳಲ್ಲಿ ಅವುಗಳನ್ನು ಕ್ಲೀನಾಗಿ ಜಜ್ಜಿಕೋಬೇಕು, ಅದರ ರಸ ಅಂಶ ಹೊರಹೊಮ್ಮುವ ಹಾಗೆ. ಅದನ್ನೆಲ್ಲ ತಂದು ಅದನ್ನು ಜಜ್ಜಿ ಅದಕ್ಕೆ ಒಂದು 10 ಕೆಜಿ ನಮ್ಮ ದೇಶೀಯ ಹಸುವಿನ ಸಗಣಿನ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಮಿಕ್ಸ್ ಮಾಡಿ ಒಂದು 10-20 ಲೀಟ್ರು ದೇಶೀಯ ಹಸು ಗಂಜಲ, ಆ ಗಂಜಲನ ಹಾಕಿ ಅದರೊಳಗೆ ಅದನ್ನ ಕೊಳೆ ಹಾಕಬೇಕು. ಇದರ ಜೊತೆಗೆ ಕಪ್ಪು ಭೂತಾಳಿ ಬರುತ್ತೆ, ಆ ಕಪ್ಪು ಭೂತಾಳಿ ಜೊತೆಗೆ ಈ ಒಂದು 20 ತರ ಕಹಿ ಅಂಶ ಇರತಕ್ಕಂಥ ಔಷಧಿ ಗುಣ ಇರತಕ್ಕಂಥ ಈ ಸೊಪ್ಪುಗಳನ್ನ ಹಾಕಿ ಒಂದು 21 ದಿವಸ ಕೊಳೆ ಹಾಕಿದಾಗ ಅದೆಲ್ಲ ಕೊಳತು ಔಷಧಿ ಅಂಶ ಹೊರಹೊಮ್ಮುತ್ತದೆ. ಅವುಗಳನ್ನು ನಾವು ಸುಮಾರು ಒಂದು 15 ಲೀಟರ್ ಇರ್ತದೆ, ಒಂದು ಸಿಂಪರಣೆ ಮಾಡ್ತಕ್ಕಂಥ ಒಂದು ಕ್ಯಾನ್ ಅಂತ ಅಂದರೆ 15 ಲೀಟರ್ ಇರ್ತದೆ. ಆ 15 ಲೀಟರ್ ಕ್ಯಾನ್ಗೆ ಒಂದು 300 ಗ್ರಾಮ್ ಸಸ್ಯಜನ್ಯವನ್ನು ಮಾಡ್ಕೊಂಡಿರ್ತೀವಿ, ಅದನ್ನು ಒಂದು 15 liter ಕ್ಯಾನ್ಗೆ ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ಅವುಗಳನ್ನು ಹತೋಟಿಗೆ ತರಬಹುದು. ಈಗ ರೋಗ ಬರಲಿ ಬರ್ದನೇ ಇರಲಿ, ನೀವು ಮಾಮೂಲಿಯಾಗಿ ಸಿಂಪರಣೆಯನ್ನು ಮಾಡ್ತೀರಾ ಅಥವಾ ರೋಗ ಮತ್ತು ಕೀಟ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಮಾಡ್ತೀರಾ? ರೋಗ ಮತ್ತು ಕೀಟ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಮಾತ್ರ ಮಾಡ್ತೀನಿ, ಪೂರ್ವ ನಿರ್ಧಾರವಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗಲ್ಲ. ರೋಗ ಕೀಟ ಏನಾದ್ರು ಬರುತ್ತೆ ಅನ್ನುವಂಥ ಮುನ್ಸೂಚನೆ ನಿಮಗೆ ಸಿಕ್ತು ಅಂದ ತಕ್ಷಣ ಮಾಡ್ತೀನಿ ಸಿಂಪರಣೆಯನ್ನು ಮಾಡ್ತೀರ. ಈಗ ಉದಾಹರಣೆಗೆ ಈಗ ರಾಜಮುಡಿ ಭತ್ತ, ರಾಜಮುಡಿ ಭತ್ತ ಅದಕ್ಕೆ ಬೆಂಕಿ ರೋಗ ಬರ್ತಾ ಇದೆ. ಈಗ ಅದಕ್ಕೆ ನಾನು ಬೆಂಕಿ ರೋಗ ಬರದಂಗೆ ಪೂರ್ವವಾಗಿ ನಾನು ಮೊದಲೇ ತಯಾರಿಯಾಗಿ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡ್ತೀನಿ. ಅಂದ್ರೆ ಒಂದು 20 liter ನೀರಿಗೆ 1 liter ಹುಳಿ ಮಜ್ಜಿಗೆನ ಒಂದು 2 times ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದು 2 times ಪಟಗಳಿಗೆ ಸಿಂಪರಣೆ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಬೆಂಕಿ ರೋಗ ಹತೋಟಿಗೆ ಬರ್ತದೆ. ಯಾವುದೇ ಬೆಳೆಯ ಯಾವುದೇ ರೋಗಕ್ಕೆ ಇದೇ ತರಹದ ಒಂದು ಜಲವನ್ನ ನೀವು ಸಿಂಪಡಣೆಯನ್ನ? ಹೌದು, ದಶಪಾಣಿ ಕಷಾಯ ಒಂದು 21 ಸಸ್ಯಜನ್ಯ ಇವುಗಳನ್ನೆಲ್ಲೇ ನಿಯಂತ್ರಣ ಮಾಡ್ಕೊಳ್ತೀನಿ. ಈಗ ಮೊದಲೇ ಮಾಡಿ ಇಟ್ಕೊಂಡಿರ್ತೀರ ಅದನ್ನ ಹೇಗೆ? ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಸೊ ನಾವು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಯಾಕೆ ಅಂದ್ರೆ 6 ಇಂದ ಒಂದು 8 ನಾವು ಯಾವುದೇ ಒಂದು ಕಷಾಯನ ಮಾಡ್ಕೊಂಡಿದ್ದು ಹಾಳಾಗಲ್ಲ. ಸೊ ಹಾಗಾಗಿ ನಾವು ಮೊದಲೇ ಅದನ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಮೊದಲೇ ಮಾಡಿ ಇಟ್ಕೊಂಡಿದ್ದು ಅಗತ್ಯ ಬೀಳ್ತು ಅಂತ ಹೇಳಿದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಸಿಂಪರಣೆ ಮಾಡ್ತೀವಿ. ಈಗ ಇದಕ್ಕೆ ಬೇಕಾದಂತ ಎಲೆಗಳಿದಾವಲ್ಲ 21 ನೀವೇ ಬೆಳ್ಕೊತೀರಾ ಅಥವಾ ಸಹಜವಾಗಿ ಬೆಳೆದಿರಾ ಅಂತದನ್ನ ತರ್ತೀರಾ? ಎಲ್ಲವೂ ಸಹ ನನ್ನ ಪರಿಸರದಲ್ಲೇ ಇದಾವೆ, ನನ್ನ ಪರಿಸರದಲ್ಲೇ ಇದಾವೆ. ಹಾಗಾಗಿ ನನಗೇನು ಅದು ಅನಾನುಕೂಲ ಆಗಲ್ಲ. ಅದು ಎಲ್ಲವನ್ನೂ ಸಹ ಸುಮಾರು ಒಂದು 3-4 ಗಂಟೆ ಒಳಗೆ ಅವುಗಳನ್ನೆಲ್ಲ ಕಲೆಕ್ಟ್ ಮಾಡುವಷ್ಟು ಹತ್ತಿರದಲ್ಲಿ ಸಿಗುತ್ತೆ. ಅದನ್ನ ಆದಷ್ಟು ಬೇಗ ಕಲೆಕ್ಟ್ ಮಾಡಿ ನೀವು ಬೇಕಾದಂತದನ್ನ ಮಾಡ್ಕೊಂಡು ಸಿಂಪಡಣೆಯನ್ನ ಮಾಡುವಂತದ್ದು. ಇವತ್ತು ಕೃಷಿಕರಿಗೆ ದೊಡ್ಡ ಸವಾಲಾಗಿ ಕಾಡ್ತಾ ಇರತಕ್ಕಂಥದ್ದು ಏನಪ್ಪ ಅಂತ ಅಂದ್ರೆ ಕಳೆ. ಎಲ್ಲಾ ಬೆಳೆಯಲ್ಲೂ ಕೂಡ ಕಳೆ ಬರುತ್ತೆ, ಅದರಲ್ಲೂ ಕೂಡ ಈಗೇನು ನೀವು ಬೆಳಿತೀರೋ ಶುಂಠಿ ಆಗ್ಬೋದು, ಅರಿಶಿನ ಆಗ್ಬೋದು, ಭತ್ತ, ಇದರಲ್ಲೂ ಕೂಡ ಹೇರಳವಾದಂಥ ಕಳೆ ಬರುತ್ತೆ. ಅಡಿಕೆ ತೋಟದಲ್ಲೂ ಕೂಡ ಸಾಕಷ್ಟು ಕಳೆ ಬರುತ್ತೆ. ಆ ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕೃಷಿಕರು ಕಂಡ್ಕೊಂಡಿರ್ತಕ್ಕಂಥ ಹಾದಿ ಏನಪ್ಪ ಅಂತ ಹೇಳಿದರೆ ಈ ಕಳೆನಾಶಕವನ್ನು ಸಿಂಪಡಣೆಯನ್ನು ಮಾಡ್ತಕ್ಕಂಥದ್ದು. ಅದನ್ನು ಸಿಂಪಡಣೆ ಮಾಡಿದ ತಕ್ಷಣ ಆದಷ್ಟು ಬೇಗ ಕಳೆಯೆಲ್ಲ ಸತ್ತೋಗುತ್ತೆ, ನಮ್ಮ ತೋಟ ಬಹಳ ಅಚ್ಚುಕಟ್ಟಾಗಿರುತ್ತೆ ಅನ್ನುವಂಥ ಕಾರಣಕ್ಕೆ ಸಿಂಪಡಣೆಯನ್ನು ಮಾಡ್ತಾರೆ. ನೀವು ಹೇಗೆ ಕಳೆಯನ್ನು ನಿಯಂತ್ರಣ ಮಾಡ್ತಿದ್ದೀರಿ? ಕಳೆ ಬೆಳೆಯೊಳಗೆ ಇದ್ರೆ ಅದು ಒಂದು ಶೋಭೆ. ಒಬ್ಬ ಮನುಷ್ಯನ ಏಳಿಗೆಗೆ ಶತ್ರು ಹೇಗೆ ಬಹಳ ಮುಖ್ಯನೋ ಹಾಗೆ ಬೆಳೆಗೂ ಸಹ ಕಳೆ ಸ್ಪರ್ಧೆ ಕೊಟ್ಟಷ್ಟು ತುಂಬ ಒಳ್ಳೆಯದು. ನಮ್ಮ ಪೂರ್ವಿಕರು ನಮಗಿಂತ ಹೆಚ್ಚು ಭೂಮಿ ಇತ್ತು, ಆದಾಗ್ಯೂ ಅವರು ಕಳೆನ ಯಾವುದೇ ಕಳೆನಾಶಕಗಳಿಂದ ನಿಯಂತ್ರಣ ಮಾಡ್ತಿರಲಿಲ್ಲ. ಮ್ಯಾನ್ಯುಯಲ್ ಆಗಿ ಮನುಷ್ಯನಿಂದಲೇ ಕಿತ್ತು ಅದನ್ನು ನಿಯಂತ್ರಣ ಮಾಡ್ತಿದ್ರು. ಇವಾಗ ಸ್ವಲ್ಪ ಮನುಷ್ಯನ ಶ್ರಮ ಕಡಿಮೆಯಾಗಿದೆ, ಆದಾಗ್ಯೂ ಈ ಕಳೆಯನ್ನು ಕೊಚ್ಚತಕ್ಕಂಥ ಯಂತ್ರಗಳು ಬಂದಿದೆ. ಆದರೆ ಈ ಒಂದು ಕಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ನಾವು ಕಳೆನಾಶಕಗಳನ್ನು ಉಪಯೋಗಿಸ್ತೀವೋ ಅದು ಮನುಕುಲಕ್ಕೆ ಮತ್ತು ಜೀವ ವೈವಿಧ್ಯತೆಗೆ ಕಟ್ಟಿಟ್ಟ ಬುತ್ತಿ, ಮತ್ತು ಇದು ಮರಣ ಹೋಮಕ್ಕೆ ದಾರಿದೀಪವಾಗಿದೆ. ಜೀವಸಂಕುಲ ಮತ್ತು ಮನುಷ್ಯ ಕೀಟ ಪ್ರಾಣಿ ಎಲ್ಲವನ್ನೂ ಸಹ ನಾಶ ಮಾಡಲಿಕ್ಕೆ ಇವತ್ತು ಇದು ಹೊರಟಿದೆ. 1960 ಏನು ರಾಸಾಯನಿಕಗಳು ಮತ್ತು ಕ್ರಿಮಿನಾಶಕಗಳು ಕೀಟನಾಶಕಗಳು ಶಿಲೀಂದ್ರನಾಶಕಗಳು ರೋಗನಾಶಕಗಳನ್ನು ಏನು ಮನುಷ್ಯ ಭೂಮಿಗೆ ಹಾಕಬಂದ ಅದಕ್ಕಿಂತ ಅಪಾಯಕಾರಿ 1 ಅದರಲ್ಲಿ ಈ ಒಂದು ಕಳೆನಾಶಕ ಇದೆ. ಆ ಕಳೆನಾಶಕವನ್ನು ಹೊಡಿತಕ್ಕಂಥದ್ದು ತುಂಬ ಅಪಾಯಕಾರಿ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂದರೆ ಈ ಗರಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ತುಂಬ ಅದ್ಭುತವಾದ ಔಷಧೀಯ ಗುಣವುಳ್ಳತಕ್ಕಂತಹ ಬಹಳ ಬರಡಲು ಬದುಕ್ತಕ್ಕಂತಹ ಏಕೈಕ ಒಂದು ಸಸ್ಯ. ಹೌದು, ಆ ಒಂದು ಸಸ್ಯನ ನಾವು ಈ ಕಳೆನಾಶಕ ಪ್ರಯೋಗ ಮಾಡೋದ್ರಿಂದ 1 ಅದು ನಿರ್ನಾಮವಾಗ್ತದೆ. ಕೊನ್ನಾರಿ ಅದು ಸಹ ಔಷಧಿ ಇರ್ತಕ್ಕಂತಹ ಒಂದು ಸಸ್ಯ, ಅದು ಸಹ ನಿರ್ನಾಮವಾಗ್ತದೆ. ಅಂದರೆ ಇದು ಒಂದು ಗರಿಕೆ ಮತ್ತು ಕೊನ್ನಾರಿ ಎಂಥ ಒಂದು ಸಮಯದಲ್ಲೂ ರೋಗ ನಿರೋಧಕ ಶಕ್ತಿಯನ್ನು ಬರ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಈ ಒಂದು ಕಳೆಗಳನ್ನೇ ನಾಶ ಮಾಡ್ತದೆ. ಅಂದರೆ ಭೂಮಿಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳು, ಎರೆಹುಳುಗಳು ಹಾಗೂ ಮನುಕುಲಕ್ಕೆ ಮತ್ತು ಜೀವ ವೈದ್ಯಕ್ಕೆ ಎಷ್ಟು ಹಾನಿ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವುಗಳು ಒಂದು ಸಾಮಾನ್ಯ ಜ್ಞಾನದಿಂದಲೇ ಸಾಕು, ಅದಕ್ಕೇನು ವಿಜ್ಞಾನ ಮತ್ತೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟಿನ ಅವಶ್ಯಕತೆ ಇಲ್ಲ ಅಂತನಾದರೂ ನಾನು ಭಾವಿಸ್ಕೊಂಡಿದ್ದೀನಿ. 1960 ಈ ಒಂದು ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಕ್ರಿಮಿನಾಶಕಗಳು ಬಂದವೋ ಅದಕ್ಕಿಂತ ಹೆಚ್ಚು ಹೆಚ್ಚು ಅಪಾಯಕಾರಿ, ನಿಜವಾಗ್ಲೂ ಸಹ ಬಹಳ ಬಹಳ ಕೆಟ್ಟದ್ದು. ತೆಂಗಿದೆ, ಅಡಿಕೆ ಇದೆ, ಅರಿಶಿನ ಬೆಳಿತೀರಿ, ಶುಂಠಿ ಬೆಳಿತೀರಿ, ಭತ್ತವನ್ನು ಕೂಡ ನೀವು ಬೆಳಿತೀರಿ. ಈ ಎಲ್ಲ ಬೆಳೆಗಳಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಕಳೆಯನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ, ನೀವು ಹೇಗೆ ಮಾಡ್ತಾ ಇದ್ದೀರ? ನಾನು ಶುಂಠಿ ಮತ್ತೆ ಅರಿಶಿನ ಹಾಕಿದ್ದೀನಿ. ಶುಂಠಿ ಮತ್ತೆ ಅರಿಶಿನಕ್ಕೆ ಕಳೆ ಬರದಾಗೆ ಪರ್ಯಾಯವಾಗಿ ಸ್ವಲ್ಪ ಸೊಪ್ಪುಗಳನ್ನ ಹಾಕೊಳ್ತೀನಿ. ಸೊಪ್ಪುಗಳು ಅಂದ್ರೆ ಸಾಂಬಾರ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇವುಗಳನ್ನ ಹಾಕೊಳ್ತೀನಿ. ಆ ಕಳೆ ಏನು ಬರುತ್ತೆ ಆ ಪ್ರದೇಶದಲ್ಲಿ ಈ ಸೊಪ್ಪುಗಳು ಬರುತ್ತೆ ನನಗೆ. ಈ ಸೊಪ್ಪುಗಳು ಬರೋದ್ರಿಂದ ಆ ಸೊಪ್ಪುಗಳನ್ನು ಕಿತ್ತು ಮಾರಾಟ ಮಾಡೋದ್ರಿಂದ ನನಗೆ 10% ಅದರ ನಿರ್ವಹಣಾ ವೆಚ್ಚನ ಭರಿಸಿದಂಗೆ ಆಗ್ತದೆ. ಮತ್ತು ಒಂದು ಶುದ್ಧವಾದ, ಒಂದು ಆರೋಗ್ಯಕರವಾದ ಒಂದು ಹಸಿರು ಸೊಪ್ಪುಗಳನ್ನು ಸಹ ಈ ಒಂದು ಸಮಾಜಕ್ಕೆ ಕೊಡ್ಬೋದು. ಬಹುಶಃ ಒಬ್ಬ ರೈತ 1 ಕಳೆನಾಶಕವನ್ನು ಹೊಡಿಬೋದು, 2 ಅವನು ಹೊಡೆಯೋಕ್ಕಾಗಲ್ಲ. ಯಾಕೆಂದರೆ ಬೆಳೆ ಒಂದು ಮೇಕೆಗೆ ಬಂದಿರುತ್ತೆ, ಅದು ಬಂದಾಗ ಅದಕ್ಕೆ ಹೊಡೆದಾಗ ಆ ಬೆಳೆನೇ ಹಾಳಾಗ್ತದೆ. ಆದ್ದರಿಂದ ಈ ದಿಕ್ಕಲ್ಲಿ ಅವರು ಚಿಂತನೆ ಮಾಡಿದಾಗ ಒಂದು ಸಮಾಜಕ್ಕೆ ಒಂದು ಶುದ್ಧವಾದ ತರಕಾರಿ ಕೊಟ್ಟಂಗಾಗ್ತದೆ. ಇವತ್ತು ಅದೇ ಕೆಲಸನ ಮಾಡ್ತಾ ಇದ್ದೀನಿ. ಸೊ ನಾನು ಸೊಪ್ಪುಗಳನ್ನು ಹಾಕಿದ್ದೀನಿ. ಆ ಸೊಪ್ಪುಗಳು ಬರೋದ್ರಿಂದ ನನಗೆ 10% ನನ್ನ ನಿರ್ವಹಣಾ ವೆಚ್ಚವನ್ನು ಆ ಹಸಿರು ಸೊಪ್ಪುಗಳು ಇಂದ ಬರ್ತದೆ. ಅಡಿಕೆಯಲ್ಲಿ ಹೇಗೆ ನಿರ್ವಹಿಸ್ತಾರೆ ಕಳೆನ? ಅಡಿಕೆಯಲ್ಲಿ ಸಾಮಾನ್ಯವಾಗಿ ನಾವು ಈ ಪವರ್ ವೀಡರು ಅಂದರೆ ನಾವು ಕಳೆ ಕೊತ್ತುವ ಯಂತ್ರನ ಇದರಿಂದ 1 to 2 ಹೊಡಿತೀವಿ. ಗರಿಗಳು ಮತ್ತು ಯಾವುದನ್ನು ಇದು ಮಾಡಲ್ಲ. ಸೊ ಸ್ವಲ್ಪ ರೋಟಿವೇಟ್ರಲ್ಲಿ ಈ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಕೊಂಡು ನಂತರ ಅದು ಒಂದು ಪ್ರೌಢ ವ್ಯವಸ್ಥೆಗೆ ಬಂದಾಗ ಅದನ್ನು ಕಳೆ ಕೊಚ್ಚುವ ಯಂತ್ರದಲ್ಲಿ ಸುಮಾರು 1 to 7 ತಿಂಗಳಲ್ಲಿ ಅದನ್ನು ನಾವು ಕೊಚ್ಚಿ ಅದನ್ನು ಹಸಿರೆಲೆ ಗೊಬ್ಬರವಾಗಿ ಮಾರ್ಪಡಿಸ್ತೀವಿ. ಸಿದ್ದಲಿಂಗೇಶ್ವರ ಅವರೇ, ನಿಮ್ಮ ಅನುಭವಗಳು ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು, ಇನ್ನೂ ಹೆಚ್ಚಿನ ಅನುಭವಗಳು ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನನ್ನ ಫೋನ್ ಮುಖಾಂತರ ಅವರು ಸಂಪರ್ಕ ಮಾಡಿದರೆ ನನ್ನಲ್ಲಿರದಂಥ ಅನುಭವನ ಹಂಚಿಕೊಳ್ತೀನಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳಿ. 8971024169. ಇನ್ನೊಮ್ಮೆ ಹೇಳಿ. 8971024169. ಒಳ್ಳೆಯದು ಸಿದ್ದಲಿಂಗೇಶ್ವರ ಅವರೇ, ರಾಸಾಯನಿಕ ರಹಿತ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ಇದುವರೆಗೆ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 crore ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕ್ತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕ್ತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಈಗ ಕೇಳಿ ಕೆ ಯುವರಾಜ್ ಅವರು ಹಾಡಿರುವ

ಈ ಜಾನಪದ ಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಈ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ, 6:51 ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕ್ ಸಮಾವೇಶ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ ಸಕಲೇಶಪುರ, 6:56 ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಅಂತ್ಯಾಕ್ಷರಿ, 7:45 ಕನ್ನಡ ಕವಿಗಳು ಕಂಡ ಅನುಭವ ಗುರುಲಿಂಗ ತಾಪಸೆ ಅವರಿಂದ ಭಾಷಣ.